ಮತ್ತೇನಾದರೂ ವೈಜ್ಞಾನಿಕ ಸಲಹೆ ಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು ನೇರವಾಗಿ. ಮತ್ತು ಇನ್ನು ವಿಶೇಷವಾಗಿ ಹೆಚ್ಚಿನ ಮಾಹಿತಿಗಾಗಿ ಸಹಿತ ನಾನು ಆಗಲೇ ಕೊಟ್ಟಿದ್ದಿಲ್ಲ, ಅದಕ್ಕೆ ಸಹಿತ ತಾವು ಕರೆ ಮಾಡಬಹುದು ಅಂತೇಳಿ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಡಾಕ್ಟರ್ ವಸಂತ್ ಗಾಣಿಗೆರ್ ಅವರು ಇಲ್ಲಿ ತನಕ ಏನು ತಮ್ಮ ನಂಬರ್ ಹೇಳಿದ್ದಾರೆ, ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9909221631. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು ಮತ್ತು ಅವರ ಅನುಭವಗಳನ್ನು ತಾವು ಪಡ್ಕೊಳ್ಬಹುದು, ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಕೇಳಬಹುದು. ಒಳ್ಳೆಯದು ಡಾಕ್ಟರ್ ವಸಂತ್ ಗಾಣಿಗೆರವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಸುದೀರ್ಘವಾದಂತಹ ಒಂದು ಉಳ್ಳಾಗಡ್ಡಿ ಬೇಸಾಯದ ಒಂದು ಅನುಭವ ಮತ್ತು ಅದರಲ್ಲಿ ಆಗ್ತಾ ಇರುವಂತಹ ತಾಂತ್ರಿಕ ಬೆಳವಣಿಗೆಗಳು, ತಂತ್ರಜ್ಞಾನ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ, ನಮ್ಮ ರೈತರು ಯಾವ ರೀತಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು, ಎಲ್ಲೆಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು, ಎಲ್ಲ ವಿಚಾರಗಳನ್ನು ತಾವು ಸವಿಸ್ತಾರವಾಗಿ ನಮ್ಮ ರೈತ ಬಾಂಧವರಿಗೆ ಧಾರೆ ಎರೆದಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಸಂತ್ ಗಾನಿಗೇರ್ ಅವರಿಂದ ಉಳ್ಳಾಗಡ್ಡಿ ಬೆಳೆಯ ಪ್ರಾಮುಖ್ಯತೆ ಕುರಿತು ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ತಿಕೋಟಾದ ಶ್ರೀಮತಿ ಗೌರವ ಮಾದಾರ್ ಹಾಗೂ ಸಂಗಡಿಯರಿಂದ ಚೌಡಕಿ ಪದಗಳು. ಬಲಗೈಯ ಕರಿಯಲ್ಲ, ಬಲಗೈಯ ಜಗದಂಬ. ಮ್ಯಾಲೆ ಇಂಥ ನಗರ ಇಂಥ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ಬೆನ್ನ ಮ್ಯಾಲೆ ನಿನ್ನ ಕೆಂಗಣ್ಣರವು ಸಾಕ ಅಂಜಿನ ತೈ ನಿನ್ನ ಕೆಂಗಣ್ಣರವು ಸಾಕ ಮುಂದಲು ಪುರಿಗಿ ಹೋಗಲಾರೆ ಇಂಥ ನಗರ ಇಂಥ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ಬೆನ್ನ ಹೊಗಲಾರೆ ಜಗದಂಬಾ ಅಂತಲ ಕೌಲಾಯೇ ಕೂಡ ನನಗ ಇಂಥ ನಗರ ಇಂಥ ನಗರ ಗಿರಿ ಧೋಳು ನಗತ ರಾತ್ರಿ ಗರದಿ ಕಣಿಸೋಗಳು ಬಾವಿಸಣ ಸಂಧಿ ಬಂದಿ ಮಂಗಳಾರ ಜಾತ್ರಿ ಗರದಿ ಕಣಿಸೋಗಳು ಬಾವಿಸಣ ಸಂಧಿ ಬಂದಿ ಹಣ ಕಾಯಿ ತರ ಅವರಂತ ಮುಲ್ಲ ಕುಂದ ಭೀಮಸ ಅಂದ ಹಣ ಕಾಯಿ ತರ ಅವರಂತ ಮುಲ್ಲ ಕುಂದ ಭೀಮಸ ಅಂದ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲಾಡಿದೆ ಸಣ್ಣ ಮಳಲ.